ಅದನ್ನ ಕಾಳು ಬಿಡಿಸುವ ಯಂತ್ರಗಳು ಬಂದಿದೆ. ಸೊ ಅದುಗಳನ್ನ ಹಾಕಿ ಬಿಡಿಸ್ಕೊಂಡು ಒಂದು ನಿಮಿಷ ಬಿಸಿ ನೀರಿನಲ್ಲಿ ಹೆದ್ದಿ ತೆಗೆದ್ರೆ ಸೊ ಅವಾಗ ಅದು ಒಳ್ಳೆ ಕಪ್ಪಾಗುತ್ತೆ. ಬಿಡಿಸಿದ ಕಾಳುಗಳನ್ನ ಬೆಳಿಗ್ಗೆ ಕಣ್ಣದಲ್ಲಿ ಹರಡ್ಬಿಟ್ಟು ಅದ್ರ ಮೇಲೆ ವೈಟ್ ಪಾಲಿಥೀನ್ ಶೀಟ್ ಅನ್ನ ಹಾಕಿ ಎಲ್ಲ ಕಡೆ ತೂಕ ಇಟ್ಟರೆ ಆರ್ದಂಗೆ ಅದು ಕಪ್ಪಾಗತ್ತೆ, ನೀರು ಬಿಡುತ್ತೆ, ಒಂದು 60 ಡಿಗ್ರಿ ಟೆಂಪರೇಚರ್ ಒಳಗೆ ಬರುತ್ತೆ. ಸೊ ಅದು ನೀರು ಬಿಟ್ಬಿಟ್ಟು ಚೆನ್ನಾಗಿ ಕಪ್ಪಾಗತ್ತೆ. ಅದರಿಂದ ಒಂದು ಸ್ವಲ್ಪ ಮೆಣಸಿನ ಕಾಳುಗಳು ಕಪ್ಪಾಗಿ ಚೆನ್ನಾಗಿ ಕಾಣ್ತವೆ, ಮತ್ತೆ ಏನಾದರೂ ಕೆಮಿಕಲ್ಸ್ ಇದ್ರೆ ಎಲ್ಲ ತೊಳೆದು ಹೋಗುತ್ತೆ ಅವೇನಲ್ಲಿ. ಸೊ ಅದನ್ನು ಮಾಡಿದ್ರೆ ಒಳ್ಳೇದು ಅದು. ಮತ್ತೆ ಮಾರ್ಚ್ ತಿಂಗಳಲ್ಲಿ ಇನ್ನೇನಾದರೂ ಹುಳಗಳಿದ್ರೆ ನೀವು ಕುಯಿಲು ಆಗಿರುತ್ತೆ, ಅವಾಗ ಸಿಂಪಡಣೆ ಮಾಡಬಹುದು ಕೀಟನಾಶಕಗಳನ್ನ. ಯಾವುದು ಅಂತ ಹೇಳಿದ್ರೆ ಒಂದು ಡೈಮಿಥೋಯೇಟ್ ಇರ್ಬೋದು ಅಥವಾ ಇಮಿಡಾಕ್ಲೋರೋಫಿಲ್, ಸಲ್ಕಾ ಕೀಟಗಳಂತ ಬರ್ತವೆ ಡೈಮಿಥೋಯೇಟ್. ಸೊ ಅವಕ್ಕೆ 2 ml/L ಅಥವಾ 0.4 ml/L ಇಮಿಡಾಕ್ಲೋರೋಫಿಲ್ ಅನ್ನ ಸಿಂಪಡಣೆ ಮಾಡಿಕೊಂಡು ಈ ಕೀಟಗಳಿರುವಂತಹ ತೋಟಗಳಲ್ಲಿ ಎಲ್ಲ ಗಿಡಕ್ಕೂ ಆದರೂ ಮಾಡಬಹುದು, ಇಲ್ಲ ಅಂದ್ರೆ ಬಂದಿರೋ ಗಿಡಗಳಿಗೆ ಸ್ವಲ್ಪ ಕೀಟ ಕಂಡ ಗಿಡಗಳಿಗೆ ಮಾರ್ಚ್ ತಿಂಗಳಲ್ಲಿ ಜಾಸ್ತಿ ಕಾಣ್ತವೆ, ಕುಯ್ದು ಆಗಿರ್ಬೇಕು, ಬೆಳೆ ಮೇಲೆ ಹೊಡಿಬಾರ್ದು. ಮಾರ್ಚ್ ತಿಂಗಳಲ್ಲಿ ನೀರನ್ನು ಏನಾದರೂ ಕೊಡಬಹುದಾ? ನೀರಿಗಿಂತ ನೆರಳು ತೆಗಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು. ನೀವು ಕುಯ್ದಿರ್ತೀರ ಕ್ರಾಪ್, ಸೊ ಆನಂತರ ನೆರಳು ನಿಯಂತ್ರಣ ಮಾಡಬೇಕು. ಜಾಸ್ತಿ ಕತ್ಲೆ ಆಗಿದ್ರೆ ಮೆಣಸು ಬರೋಲ್ಲ ಬರೋ ವರ್ಷ. ಆದ್ರಿಂದ ಮಾರ್ಚ್ ಏಪ್ರಿಲ್ನಲ್ಲಿ ನಾವು ನೆರಳನ್ನು ತಗೋಬೇಕು, ಅಂದರೆ ಸೋಸಿ ಬರಳ ನೆರಳಿರ್ಬೇಕು, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮೇಲೆ ಇರಬೇಕು, ಅಂದರೆ ಫುಲ್ ಹೊಡಿಬಾರ್ದು. 50%ಗಿಂತ 40% ಇದ್ರೆ ಸಾಕಾಗುತ್ತೆ ಅನ್ಸುತ್ತೆ. ನೀರು ಕೊಡೋ ತೋಟಗಳಲ್ಲಿ ನೀರು ಕೊಡೋಂಗಿದ್ರೆ ಮಾತ್ರ ನೆರಳನ್ನ ಮಾರ್ಚ್ ಏಪ್ರಿಲಲ್ಲಿ ತೆಗಿಬೋದು. ನೀರು ಕೊಡದೇ ಇರೋರು ತೆಗೆಯೋದು ಅಂತ ಒಳ್ಳೇದಲ್ಲ, ಒಳ್ಳೇದಲ್ಲ ಅಂತ. ಯಾಕೆಂತ ಹೇಳಿದ್ರೆ ಒಂದೊಂದ್ಸರಿ ಗಿಡ ತಡ್ಕೊಳ್ಳೋದಿಲ್ಲ. ನೀರು ವ್ಯವಸ್ಥೆ ಇರೋರು ಕೊಡ್ಬೋದು. ಸೊ ನೀರು ವ್ಯವಸ್ಥೆ ಇಲ್ಲದೆ ಇರೋರು April 15 ಮೇಲೆ, ಒಂದು ಮಳೆ ಬಿದ್ದ ಮೇಲೆ ನೆರಳನ್ನ ತೆಗಿಬಹುದು. ಸೊ ಏಪ್ರಿಲ್ನಲ್ಲಿ ಮುಖ್ಯ ಕೆಲಸ ಅಂತ ಹೇಳಿದ್ರೆ ನೆರಳು ತೆಗೆಯೋದು. ಮತ್ತೆ ಎರಡನೇ ಕೆಲಸ ಅಂದ್ರೆ ನೀರಿರೋದು ಗಿಡಗಳ ಬುಡಕ್ಕೆ April 15 ನಂತರ, ಅಥವಾ ಎತ್ತರ ಪ್ರದೇಶದಲ್ಲಿ ಮಾರ್ಚ್ನಲ್ಲೇ ನೀರು ಕೊಡಬೇಕಾಗುತ್ತೆ, ಫೆಬ್ರವರಿಯಲ್ಲೇ ನೆರಳು ತೆಗಿಬೇಕಾಗುತ್ತೆ. ಅಂದ್ರೆ ಈ ಮಡಿಕೇರಿ ಸುತ್ತಮುತ್ತ ಫೆಬ್ರವರಿಯಲ್ಲೇ ಕ್ರಾಪ್ ಮೇಲೇನೆ ನೆರಳು ತೆಗಿಬೇಕು. ಮತ್ತೆ ನೀರನ್ನ ನಾವು March 15 ಕೊಡಬೇಕು. ಆ ತರ ಮಾಡಿದಾಗ ಬೇಗ ಬೆಳೆನೂ ಬರುತ್ತೆ, ಇಲ್ಲಾಂದ್ರೆ ಬೆಳೆ ಬರಲ್ಲ. ಇಲ್ಲೆಲ್ಲ ಮೇ ಜೂನ್ ಅಲ್ಲಿ ಏನಾದ್ರು ಬೆಳಕು ಸಿಕ್ಕಲಿಲ್ಲ ಅಂದ್ರೆ ಬೆಳೆನೇ ಬರಲ್ಲ. ಅದು ಯಾಕೆಂತ ಹೇಳಿದ್ರೆ ಅವರು ಫೆಬ್ರವರಿ ಮಾರ್ಚ್ ಅಲ್ಲಿ ನೆರಳು ತೆಗ್ದಿರಲ್ಲ, ಜುಲೈ ಹೂವಾಗ ಹೋಗುತ್ತೆ, ಎಲ್ಲ ಬಿದ್ದೋಗ್ಬಿಡುತ್ತೆ ಎತ್ತರ ಪ್ರದೇಶದಲ್ಲಿ. ಬೇರೆ ಪ್ರದೇಶಗಳಲ್ಲಿ ಮಾರ್ಚ್ ಅಲ್ಲಿ ಏಪ್ರಿಲ್ನಲ್ಲಿ ಶೇಡ್ ತೆಗಿಬಹುದು. April 15 ನಂತರ ನೀರನ್ನ ಕೊಡಕ್ಕೆ ಪ್ರತಿ ಬಳ್ಳಿಗೆ 50-80 ಲೀಟರ್ ಅಷ್ಟು ನೀರು ಕೊಡಬೇಕು. ಅಂದ್ರೆ ಚೆನ್ನಾಗಿ ನೆನೆಸಬೇಕು, 1 ಮೀಟರ್ ಸುತ್ತಳತೆ ಒಂದು ಬಿಡದಿಂದ ಸುತ್ತ ಚೆನ್ನಾಗಿ ನೆನೆದಿರ್ಬೇಕು. ಎಷ್ಟು ದಿನಕ್ಕೆ ಒಂದ್ಸರಿ ಕೊಡಬೇಕಾಗುತ್ತೆ ನೀರು? ನಾರ್ಮಲಿ 10 ದಿನಕ್ಕೆ ಒಂದ್ಸಾರಿ, ತಿಂಗಳಲ್ಲಿ 3 ಸಾರಿ, 10 ದಿನಗಳ ಅಂತರದಲ್ಲಿ ಅಂದ್ರೆ 2 ತಿಂಗಳು ಕೊಡಬೇಕಾಗುತ್ತೆ. ಏಪ್ರಿಲ್ ಮೇ ಅಷ್ಟೊಂದು ಮೇನಲ್ಲಿ ಮಳೆ ಬರ್ಲಿಕ್ಕೆ ಶುರು ಆಗುತ್ತೆ. ಏಪ್ರಿಲ್ ಮೇ ಒಂದು 5 ರೌಂಡ್ ಇರಿಗೇಷನ್ ಕೊಟ್ಟಂತ ತೋಟಗಳಲ್ಲಿ ಉತ್ತಮವಾದ ಇಳುವರಿ ಬರುತ್ತೆ. ಸೊ ಬರೀ 2 ರೌಂಡ್ ಕೊಟ್ಟಾಗ ಅಂದ್ರೆ ಮೀಡಿಯಂ ಆಗಿ ಬರುತ್ತೆ, ಬರಲ್ಲ ಅಂತ ಇಲ್ಲ. ನೆರಳು ತೆಗೆದು ತೋಟದಲ್ಲೂ ಇಳುವರಿ ಬರುತ್ತೆ, ಮಳೆ ಬಂದ್ಬಿಟ್ರೆ. ಸೊ ಅವಾಗ ಇಳುವರಿ ಬರುತ್ತೆ. ಮಾರ್ಚ್ ಏಪ್ರಿಲ್ ಬಹಳ ಮುಖ್ಯವಾದ ಮಂತ್ಗಳು ಇಳುವರಿ ತೆಗಿಲಿಕ್ಕೆ. ನೆರಳು ನಿಯಂತ್ರಣ ಮತ್ತು ನೀರಿನ ನಿರ್ವಹಣೆಯನ್ನ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡು ಕೊಡೋದು ಬಹಳ ಮುಖ್ಯ. ಲೇಟ್ ಆಗಿ ಕೊಟ್ಟುಕೊಂಡು ಹೋದ್ರೆ ಅಷ್ಟು ಪ್ರಯೋಜನ ಇಲ್ಲ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಈ ಆಮ್ಲೀಯತೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಹೌದು, ಅದಕ್ಕೆ ಸುಣ್ಣ ಕೊಡಬೇಕಾಗುತ್ತೆ. ಹೌದು, ಈಗ ಏಪ್ರಿಲಲ್ಲಿ ಅಥವಾ ಮೇ ನಲ್ಲಿ ನಾವು ಗೊಬ್ಬರ ಕೊಡ್ಲಿಕ್ಕೆ ಹೋಗ್ತೇವೆ. ಸೊ ಅವಾಗ ಏಪ್ರಿಲ್ನಲ್ಲಿ 1 kg ಅಷ್ಟು 600 ಗ್ರಾಮ್ ಪ್ರತಿ ಬಳ್ಳಿಗೆ ರೆಕಮೆಂಡ್ ಮಾಡಿದ್ದಾರೆ. ಅಥವಾ 1 kg ಕೃಷಿ ಸುಣ್ಣವನ್ನ 1 kg ಅಷ್ಟು ಪ್ರತಿ ಬುಡಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು, ಹರಡಬೇಕು, ಮಿಶ್ರ ಮಾಡಿರಬೇಕು, ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ನೀರನ್ನು ಕೊಡ್ತಾ ಇರೋದ್ರಿಂದ ಚೆನ್ನಾಗಿ ಬೆರೆಯುತ್ತೆ ಅದು. ಸೊ ಆನಂತರ ಏನ್ ಮಾಡಬಹುದು ಅಂದ್ರೆ, ನೀರು ಕೊಡೋರು ಮೇನ್ ಅಲ್ಲೇ ಗೊಬ್ಬರನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಬಹುದು. ಮಳೆನೂ ಇರಬೇಕು, ಅದ್ರ ಜೊತೆಗೆ ನೀರು ಕೊಡ್ತಾ ಇರೋರು ಜೂನ್ ಅಲ್ಲಿ ನಾರ್ಮಲಿ ಗೊಬ್ಬರ ಕೊಡ್ತೇವೆ, ಮೇ ತಿಂಗಳಲ್ಲಿ ನೀರು ಕೊಡಬಹುದು. ಮೆಣಸಿನಲ್ಲಿ ಏನಾಗಿದೆ ಅಂದ್ರೆ ಇಳುವರಿ ತೆಗಿಲಿಕ್ಕೆ ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಬೇಕಾದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು. ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬಹಳ ಮುಖ್ಯ ಮುಖ್ಯ ಗಿಡನ ತಾಕತ್ ಮಾಡೋದು, ತಾಕತ್ ಮಾಡೋದು, ಮತ್ತೆ ಹೂವ ಬರ್ಸೋದು, ಮತ್ತೆ ಅದಕ್ಕೆ ಬೆಳಕು ಬೆಳೆಸೋದು ಅಥವಾ ನೀರು ಕೊಡೋದು, ದೊಡ್ಡ ಕೆಲಸಗಳು. ಅದನ್ನ ಮಾಡದೇನೆ ಆಮೇಲೆ ಏನೋ ಮಾಡಕ್ ಹೋದ್ರೆ ಕ್ರಾಪ್ ಇರಲ್ಲ, ಏನ್ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಕೆಲವರು ಎತ್ತರ ಪ್ರದೇಶದಲ್ಲಿ ಫೆಬ್ರವರಿಯಿಂದಾನೆ ಒಂದ್ ಸ್ವಲ್ಪ ಮೆಣಸು ಬಗ್ಗೆ ಯೋಚನೆ ಮಾಡಬೇಕು, ಬೇರೆ ಪ್ರದೇಶಗಳಲ್ಲಿ ಮಾರ್ಚ್ ಏಪ್ರಿಲ್ ನಲ್ಲಿ ಯೋಚನೆ ಮಾಡಬೇಕು. ಮೇ ನಲ್ಲಿ ಏನಾಗುತ್ತೆ ಅಂದ್ರೆ ಗಿಡದ ಬುಡಕ್ಕೆ ನೀರಾವರಿ ಕೊಡೋದು ಮುಂದುವರಿಯುತ್ತೆ. ಪ್ರತಿ ಬಳ್ಳಿಗೆ ಒಂದು 100 ಗ್ರಾಮ್ ಅಷ್ಟು ಯೂರಿಯಾ, 50 ಗ್ರಾಮ್ DAP, 150 ಗ್ರಾಮ್ ಪೊಟ್ಯಾಶ್, ಪೊಟ್ಯಾಶ್ ಜಾಸ್ತಿ ಬೇಕು ಇದಕ್ಕೆ, ಅದನ್ನು ಕೊಡಬಹುದು, ರೆಕಮೆಂಡೆಡ್ ಇದೆ. ಸೊ ಮತ್ತೆ ಲಘು ಪೋಷಕಾಂಶ ಕೊಡಬೇಕಾಗುತ್ತೆ ಗಿಡವನ್ನು ತಾಕತ್ ಮಾಡಬೇಕು. ನೀವು ಹೇಳಿದಂಗೆ IASR ಪೆಪ್ಪರ್ ಸ್ಪೆಷಲ್ ಅಂತ ಇದೆ,

ಅದಕ್ಕೆ ಕಾಪರ್ ಆಕ್ಸಿ ಕ್ಲೋರೈಡ್ ಅನ್ನು ಡ್ರಂಚ್ ಮಾಡ್ಲಿಕ್ಕೆ ಹೇಳಿದೆ, ಅಥವಾ ಪೊಟಾಷಿಯಂ ಫಾಸ್ಫೇಟ್ ಸ್ಪ್ರೇ ಮತ್ತೆ ಡ್ರಂಚು. ಅದು ಜನರಲ್ಲಿ ಕಾಪರ್ ಆಕ್ಸಿ ಕ್ಲೋರೈಡ್ 0.5 kg 200 liters ಹಾಕಿ 0.1% ಅಂತಾರೆ, ಒಂದು 5-5 liters ಅಷ್ಟು ಪ್ರತಿ ಬಳ್ಳಿಗೆ ಉಯ್ಯಬೇಕು. ಅದು ಬಹಳ ಮುಖ್ಯವಾದ ಕೆಲಸ. ಎಲೆ ಕೊಳೆ ನಿಂತಿದೆ, ಬೇರೆ ಕೊಳೆ ಬೇರೆ ಹಳದಿ ಆಗೋದು ಇನ್ನು ಅಲ್ಲಲ್ಲೇ ಇದೆ. ಅಂದ್ರೆ ಈ ಶೀಘ್ರ ಸ್ವರ್ಗ ರೋಗ ಅಂತೀವಲ್ಲ, ಶೀಘ್ರ ಸ್ವರ್ಗ ರೋಗ ಬೇರೆ ಕೊಳ್ತೋಗ್ಬಿಟ್ರೆ ತೋಟ ಹಳದಿ ಆಗ್ಬಿಡುತ್ತೆ. ಯಾವತ್ತಾಗತ್ತೆ ಗೊತ್ತೇ ಆಗೋದಿಲ್ಲ, ಒಳ್ಳೆ ತೋಟ ಇರುತ್ತೆ ಯಾವತ್ತು ಒಂದಿನ ಹಳದಿ ಆಗ್ಬಿಡುತ್ತೆ. ಅದರಿಂದ ನೀವು ಮೊದಲೇ ಮಾಡ್ಕೊಂಡಿದ್ರೆ ಅದು ಕಡಿಮೆ. ಈ ಟಾಟಾ ಕಾಫಿ ಎಲ್ಲ ನೋಡಿದಾಗ 12 lakh ಗಿಡ ಇದೆ. ಈ ಎರಡು ಕೆಲಸಗಳನ್ನ ನಾವು ಎಲ್ಲ ಗಿಡಕ್ಕೂ ಮಾಡ್ತಾ ಇದ್ದಾರೆ. ಅದರಿಂದ ಹಳದಿ ಆಗಿರೋ ಗಿಡಗಳ ಸಂಖ್ಯೆನೂ ಕಡಿಮೆ, ಎಲೆ ಕೊಳೆನೂ ಕಡಿಮೆ. ಅದನ್ನ ಮಾಡ್ಲೇಬೇಕಂತ ಶಿಷ್ಟಾಚಾರದ ಪ್ರಕಾರ ಮಾಡ್ಕೊಂಡು ಹೋಗ್ಬಿಟ್ರೆ ಅವಾಗ ಅಲ್ಲಿ ನಿಂತಿದೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಾಡಿರೋ ತೋಟಗಳಿದಾವೆ, ಚೆನ್ನಾಗಿ ಬರ್ತಾ ಇದೆ, ಅಲ್ಲಿ ಈ ಸಮಸ್ಯೆ ಕಡಿಮೆ ಇದೆ. ಕೆಲವರು ರೈತರ ತೋಟದಲ್ಲಿ ಏನಾಗ್ತಾ ಇದೆ, ಹಳದಿ ಆದ ಕರೀತಾರೆ. ನಮ್ಗೆ ಹಳದಿ ಆದ ಕರೆದಾಗ ಏನಾಗುತ್ತೆ, ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಮಾಡಿರಲ್ಲ, ಅವರೇ ಹೇಳ್ತಾರೆ ಇಲ್ಲ ಈ ವರ್ಷ ಬೆಳೆ ಬೇರೆ ಇರಲಿಲ್ಲ, ಅದಕ್ಕೆ ನಾವು ಮಾಡಲಿಲ್ಲ, ಜನ ಸಿಕ್ಕಲಿಲ್ಲ, ಮಾಡಲಿಲ್ಲ. ಹಳದಿ ರೋಗಕ್ಕೆ ಬಂದ್ಮೇಲೆ ವಿಜ್ಞಾನಿಗಳು ಬಂತಾನೆ ಏನ್ ಮಾಡ್ತಾರೆ, ಬರೋದ್ಕಿಂತ ಮೊದಲೇ ಮಾಡಬೇಕು, ಒಂದ್ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಅದೊಂದು ಬಿಟ್ರೆ ಬಂದ್ಮೇಲೆ ಏನು ಮಾಡ್ಲಿಕ್ಕಾಗಲ್ಲ. ಬಂದ್ಮೇಲೆ ಏನ್ ಮಾಡ್ತೇವೆ, ಮೆಟ್ಲ ಸಿಸ್ಟಮಿಕ್ ಫಂಗಿಸೈಡ್ ಅನ್ನ ಹೊಡಿರಿ ಅಂತೇವೆ. ಸೊ ಅದು ಬಂದ್ರೆ ಬಂತು, ಕೆಲಸ ಮಾಡೋದು ಮಾಡೋದು ಕಷ್ಟ. ಕೆಲವ್ರು ಸೊತ್ತೆ ಬಿಡುತ್ತೆ ಆ ಗಿಡ. ಅವ್ ರೈತರು ಏನ್ ಹೇಳ್ತಾರೆ, ನೀವು ಹೇಳಿದ್ರು ಮಾಡಿದ್ರು ಸೊತ್ತೆ ಸಾರ್ ಅಂತಾರೆ. ಆಕ್ಚುಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಪಕ್ಕದ ಗಿಡ ಉಳಿಯುತ್ತೆ ಅಂತ ಹೇಳಿ ಈ ಗಿಡಕ್ಕೆ ಮಾಡಿಸ್ತೇವೆ. ಈಗ ಒಂದ್ ಗಿಡಕ್ಕೆ ಮಾಡಿದಾಗ ಅದ್ರ ಸುತ್ತ ಮಾಡಕ್ ಹೇಳ್ತೇವೆ, ಅಟ್ ಲೀಸ್ಟ್ ರೋಗ ಸ್ಪ್ರೆಡ್ ಆಗೋದಿಲ್ಲ. ಅದರಿಂದ ಆ ತೋಟ ಉಳಿಯುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತೇವೆ. ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ಅದು ಸುತ್ತ ಒಂದು 15 ಗಿಡ ಹೋಗ್ತವೆ. ಹಂಗೆ ತೋಟದಲ್ಲಿ ಒಂದ್ 15 ಕಡೆ ಆತರ ಹೋಗ್ಬಿಡುತ್ತೆ, ಇಡೀ ತೋಟನೇ ಹೋಗ್ಬಿಡುತ್ತೆ. ಅದರಿಂದ ರಿಸ್ಕ್ ತಗೊಂಡು ಹೇಳಿ ಮಾಡಿಸ್ತವೆ, ಬಟ್ ಮಾಡಿಸಿದ್ರು ಆ ಗಿಡ ಉಳಿಯೋದು ಅಥವಾ ರಿಕವರಿ ಆಗೋದು ಬಹಳ ಕಡಿಮೆ. ಸೊ ಅದ್ ಪಕ್ಕದ ಗಿಡಗಳು ಚೆನ್ನಾಗಿ ಆಗ್ತವೆ. ಆದ್ರಿಂದ ನಾವೇನ್ ಹೇಳ್ತೇವೆ ಅಂದ್ರೆ, ತೋಟ ಹೊಡಿಯೋದು, ಸಿಒಸಿ ಡ್ರಂಚ್ ಮಾಡೋದು ಪ್ರತಿ ವರ್ಷ 2 times ಆದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಬಿಡಿ. ಮೆಣಸು ಗಿಡ ಇರೋರು ಅದು ರೋಗ ಬರುತ್ತೋ ಇಲ್ವೋ ಮಾಡೋದನ್ನ ಮುಂಚೆ ಮಾಡ್ಬಿಡಿ. ಪಕ್ಕ ತೋಟದವ್ರು ಮಾಡಿದೇನು ಏನೂ ಆಗಿಲ್ಲ ಸರ್ ಅಂತ ಹೇಳಿ ಇವರು ಮಾಡಲ್ಲ. ಅವನು 2 years ಏನು ಮಾಡಿಲ್ಲ, ಅದಕ್ಕೆ ನಾವು ಏನ್ ಮಾಡಿದ್ರೆ ನಡೆಯುತ್ತೆ. ಎಕ್ಸಾಂಪಲ್ಸ್ ಇದಾವೆ, ಇಲ್ಲ ಅಂತಿಲ್ಲ, ಆದ್ರೂ ಮಾಡೋದು ಒಳ್ಳೇದು ಅನ್ಸುತ್ತೆ. ಮತ್ತೆ ಈ ಮೇನಲ್ಲಿ ಗೊಬ್ಬರ ಕೊಡದೇ ಇದ್ರೆ ಜೂನ್ ನಲ್ಲಿ ಗೊಬ್ಬರ ಕೊಡ್ಬೋದು, ಮಳೆ ನೋಡ್ಕೊಂಡು. ಹೆವಿ ಮಳೆನಲ್ಲಿ ಕೊಡಬಾರ್ದು, ಬಿಡು ಕೊಟ್ಟಾಗ ಇದು ಶಿಫಾರಸು ಮಾಡಿದ್ದಾವೆ ನಾವು. ನಾರ್ಮಲಿ ಏನ್ ಹೇಳ್ತೇವೆ, 150 grams ಅಷ್ಟು ಸಾರಜನಕ, 50 grams ಅಷ್ಟು ರಂಜಕ, 250 grams ಅಷ್ಟು ಪೊಟ್ಯಾಶ್. ನೀವು ಫರ್ಟಿಲೈಸರ್ಸ್ ತರ ತಗೊಂಡ್ರೆ 100 grams ಯೂರಿಯಾ, 50 grams DAP ಅಥವಾ 100 grams ರಾಕ್ ಫಾಸ್ಫೇಟ್ ಮತ್ತೆ 150 grams ಪೊಟ್ಯಾಶ್. ಬಳ್ಳಿ ನೋಡ್ಕೊಂಡು ಆಲ್ಮೋಸ್ಟ್ ನಿಮಗೆ ಒಂದು 100-350 grams ಬರುತ್ತೆ. ದೊಡ್ಡ ಬಳ್ಳಿಗೆ 350 grams ಕೊಡಿ, ಸಣ್ಣ ಬಳ್ಳಿಗೆ ಒಂದು 150 grams ನೋಡ್ಕೊಂಡು ಕೊಡಿ. ಸೊ ಇದು ಒಂದು 2-3 kg ಬರುವಂತಹ ಬಳ್ಳಿಗಳಿಗೆ ಹೇಳುವಂತಹ ನಾರ್ಮಲ್ ರೆಕಮೆಂಡೇಶನ್ಸ್. ಜೂನ್ ಅಲ್ಲಿ ಬೋಡ ಹೊಡೆಯೋದು, ಸಿಒಸಿ ತಗೊಳ್ಳೋದು, ಮತ್ತೆ ಗೊಬ್ಬರ ಕೊಡದೇ ಇದ್ರೆ ಗೊಬ್ಬರ ಕೊಡೋದು, ಇದು ಮುಖ್ಯವಾದ ಕ್ರಮ. ಇನ್ನು ಜುಲೈನಲ್ಲಿ ಹೆಚ್ಚು ಮಳೆ ಬರುತ್ತೆ, ಅವಾಗ ಏನ್ ಮಾಡ್ಬೇಕಾಗತ್ತೆ? ಜುಲೈನ್ ಮಳೆಗಳನ್ನ ನಾವು ನೋಡಿದಾಗ ಪ್ರತಿದಿನ ಬೆಳೆಯೋ ವರ್ಷಗಳಿದಾವೆ. ಈಗ ಲಾಸ್ಟ್ 3 years ಪ್ರತಿದಿನ ಬರ್ತಾ ಇಲ್ಲ, ಹೋದ ವರ್ಷ ಅಂತೂ ಒಂದು 20 days ಮಳೆ ಬಂದಿದೆ. ಅದರಿಂದ ಹೋದ ವರ್ಷ ಏನಾಯ್ತು ಅಂದ್ರೆ ಜುಲೈ ಬಂದಲ್ಲಿ ಹೂವನ್ನು ಸೆಟ್ ಆಯ್ತು. ಇವೆಲ್ಲ ಯಾಕೆ ಹೇಳ್ತೇವೆ ಅಂದ್ರೆ ಜೂನ್ ಅಲ್ಲಿ ಹೂವು ಬಂದು ಸೆಟ್ ಆಗ್ಬಿಟ್ರೆ ಒಳ್ಳೆ ಕ್ರಾಪ್. ಒಬ್ಬ ಮನುಷ್ಯನಿಗೆ ಆಸೆ ಹುಟ್ಟಿಸಿದ್ರೆ ಎಲ್ಲ ಕೆಲಸ ಮಾಡ್ತಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಮೇನಲ್ಲಿ ಹೂವು ಕಂಡುಬಿಟ್ರೆ ಜೂನ್ ಅಲ್ಲೇ ಕೆಲಸ ಮಾಡಿಬಿಡ್ತಾರೆ, ಜುಲೈನಲ್ಲಿ ತೋಟ ಉಳ್ಕೊಂಡ್ಬಿಡುತ್ತೆ. ಮೇನಲ್ಲಿ ಹೂವು ಬರಲಿಲ್ಲ, ಅದು ಮೇ ಎಂಡಲ್ಲಿ ಜೂನ್ ಫಸ್ಟ್ ವೀಕಲ್ಲಿ ಹೂವು ಬಂದಿಲ್ಲ ಅಂದ್ರೆ ಎಲ್ಲ ಕೆಲಸ ನಿಧಾನ. ಬೋಡ ಹೊಡೆಯೋದು ನಿಧಾನ, ಹೊಡೆದ್ರೆ ಹೊಡೆದ್ರು ಇಲ್ಲ ಬೇಡ ಈ ವರ್ಷ ಅನ್ನೋದು ಇದೆಲ್ಲ ಆಗುತ್ತೆ. ಹೋದ ವರ್ಷ ಒಂದು ಸ್ವಲ್ಪ ಬಿಡು ಕೊಟ್ಟಿತ್ತು, ಸೊ ಸುಮಾರು ಜನ ಜುಲೈನಲ್ಲಿ ಮಾಡಿದ್ರು. ಬಟ್ ನಮ್ಮ ಪ್ರಕಾರ ಜೂನಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು. ಜುಲೈನಲ್ಲಿ ಏನ್ ಮಾಡ್ಬೇಕು, ಗಿಡ ನೆಟ್ಟ ಗುಂಡಿಗಳನ್ನ ನೀರ್ ನಿಲ್ದಂತೆ ಎಚ್ಚರ ಮಾಡ್ಕೊಬೇಕು. ಜೂನಲ್ಲಿ ಗಿಡ ನೆಡ್ಬೋದು ನಾವು, ಸೊ ಅವಾಗ ನೀರ್ ನಿಲ್ದಂಗೆ ನೋಡ್ಕೊಂಡ್ರೆ ಗಿಡಗಳು ಸತ್ತೋಗುದಿಲ್ಲ. ಸೊ ಎರಡನೇದು, ತೋಟದಲ್ಲಿ ಏನಾದ್ರೂ ಕೊಳೆ ರೋಗ ಕಂಡ್ರೆ ನಾವು ಅದನ್ನ ಸಿಸ್ಟಮಿಕ್ ಫಂಗಿಸೈಡ್, ಮೆಟ್ಲಾಕ್ಸಿಲ್ ಮ್ಯಾಂಕೋಜಬ್ ಇರೋದು, ಫೆನಾಮಿಡಾನ್ ಮ್ಯಾಂಕೋಜಬ್ ಇವೆಲ್ಲ 1 gram per liter ಸ್ಪ್ರೇ ಮತ್ತೆ ಡ್ರಂಚ್ ಮಾಡ್ಕೊಬೇಕು ಬಂದಂತ ಗಿಡಕ್ಕೆ. ಮತ್ತೆ ಒಂದ್ ವಾರ ಬಿಟ್ಟು ಇನ್ನೊಂದ್ಸರಿ ಮಾಡಿ ಆ ಬಿದ್ದ ಎಲೆ ಕೊತ್ತು ಎಲ್ಲ ತೆಗೆದು ಸುಟ್ಟು ಹಾಕ್ಬೇಕು ಅಥವಾ ತೋಟದಿಂದ ದೂರ ಹಾಕ್ಬೇಕು. ಸೊ ಇಲ್ಲಿ ಸ್ವಚ್ಛ ಮಾಡದೇ ಇದ್ರೆ ತಿರ್ಗಾ ಬರೋ ವರ್ಷನೂ ಬರುತ್ತೆ, ಇಲ್ಲ ಪಕ್ಕದ ಗಿಡಕ್ಕೆ ಹರಡ್ಬಿಡುತ್ತೆ ಫೈಟೋಪ್ತೋರ ಸೋಂಕು. ಮತ್ತೆ 2nd ಸಿಂಪಡಣೆ ಮಾಡಬೇಕು. ಸೊ ಜುಲೈನಲ್ಲಿ ತೋಟದಲ್ಲಿ ಸೋಂಕು ಇಲ್ದಂಗೆ ನೋಡ್ಕೊಬೇಕು. ಮತ್ತೆ ಸೋಂಕು ಬಂದ್ರೆ 2nd ಬೋರ್ಡ್ ಹೊಡಿಲಿಕ್ಕೆ ರೆಡಿ ಆಗ್ಬೇಕು.

ಕೃಷಿರಂಗ ಪ್ರಸಾರವಾಯಿತು. ನಿಧನ ಸುದ್ದಿ. ಹೆರವನಾಡು ಗ್ರಾಮ ಬೆಟ್ಟಗೇರಿ ಐಜು ಮ್ಯಾಥ್ಯೂಸ್ ಜಿಸಿ ಅವರು ನಿನ್ನೆ ನಿಧನರಾದರು. 65 ವರ್ಷ ಪ್ರಾಯದ ಐಜು ಮ್ಯಾಥ್ಯೂಸ್ ಅವರ ಅಂತ್ಯಕ್ರಿಯೆ ಸಿದ್ದಾಪುರ ಸೆಂಟ್ ಮೇರಿಸ್ ಚರ್ಚ್ನಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ. ರಂಗಸಮುದ್ರ ಗ್ರಾಮದ ನಿವಾಸಿ ತಂಟೆಪಾಡಿ ಶಿವಪ್ಪ ಅವರು 87 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ತಂಟೆಪಾಡಿ ಶಿವಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಸುಗ್ರಾಮದಲ್ಲಿ ನಡೆಯಲಿದೆ. ಕಕ್ಕಬ್ಬೆ ಕುಂಜಿಲ ಗ್ರಾಮದ ವಾಟೆಕಾಡ್ ನಿವಾಸಿ ಪಿಆರ್ ರಮೇಶ್ ಅವರು 55 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಪಿಆರ್ ರಮೇಶ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜುಂಪಿ, ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ರಾಷ್ಟೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಇದೇ ತಿಂಗಳ ತಾರೀಕು 26ರಿಂದ 45 ದಿನಗಳವರೆಗೆ 7ನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ನಡೆದಿದೆ. ಈ ಕಾರ್ಯಕ್ಕೆ ಬೇಕಾದ ಸಿದ್ದತೆ ಮಾಡಿಕೊಳ್ಳುವಂಗೆ ಜಿಲ್ಲಾಧಿಕಾರಿ ವೆಂಕಟರಾಜು ಸೂಚನೆ ಕೊಟ್ಟಳು. ಮಡಿಕೇರಿ ಪ್ಯಾಟನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇದು ರಾಷ್ಟೀಯ ಕಾರ್ಯಕ್ರಮ ಆಗಿದ್ದು ದನಕರುಗಳ ರಕ್ಷಣೆಗೆ ಎಚ್ಚರ ವಹಿಸಕ್ಕೂ ರೈತರಿಗೆ ಆರ್ಥಿಕ ತೊಂದರೆ ತಾಪತ್ರೆ ಉಂಟು ಮಾಡುವ ಕಾಲುಬಾಯಿ ರೋಗ ತಡೆಯಕ್ಕೆ ಎಲ್ಲರೂ ಕೈ ಜೋಡಿಸಕ್ಕೂ ತಿಳಿ ಅವು ಹೇಳ್ದು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರ ಕೂಡುಕೂಟಲಿ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಹಾಗೆ ಸಾಂಸ್ಕೃತಿಕ ಜಂಬರಕ್ಕೆ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ನಿನ್ನೆ ಚಾಲನೆ ನೀಡಿ ಮಾತನಾಡಿ, ಆರೋಗ್ಯ ಆಗಿರಿಕೆ ಕ್ರೀಡೆ ಸಹಕಾರಿಯಾದೆ. ಸರ್ಕಾರಿ ನೌಕರರು ಪ್ರತಿದಿನ ಕಚೇರಿ ಹಾಗೆ ಕುಟುಂಬದ ಒತ್ತಡ ನಡುವೆ ಕೆಲಸ ಮಾಡುವೆ, ಆದ್ದರಿಂದ ಆರೋಗ್ಯ ಮತ್ತು ಮನಶಾಂತಿಗೆ ಕ್ರೀಡೆ ಸಹಕಾರಿಯಾದೆ ಅಂತ ಹೇಳಿದರು. ಕಾಫಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಕೊಡಗು ಪ್ರದೇಶದ ಕಾಫಿ ಬೆಳೆಗಾರರಿಗೆ ಕೃಷಿ ಪದ್ಧತಿಗಳ ಬಗ್ಗೆ ಸಾಮರ್ಥ್ಯ ವೃದ್ಧಿ ತರಬೇತಿ ಕಾರ್ಯಾಗಾರನ ಗೋಣಿಕೊಪ್ಪ ಕಾಫಿ ಮಂಡಳಿ ವತಿಯಿಂದ ಬಾಳಲಿ ಗ್ರಾಮ ಪಂಚಾಯಿತಿ ಕೂಡುಕೂಟಲಿ ತಾರೀಕು 23ರ ಹೊತ್ತರೆ 10:30 ಗಂಟೆಗೆ ಬಾಳಲಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜನೆ ಮಾಡಲು. ಚಟ್ಟಳಿನ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ಎಸ್ ನತಾಫ್, ಕಾಫಿ ಮಂಡಳಿನ ಸಂಪರ್ಕ ಅಧಿಕಾರಿ ಡಿಎಸ್ ಮುಖಾರಿಫ್ ಅವು ಸೇರಿದಂತೆ ತಜ್ಞ ವಿಜ್ಞಾನಿಗ ಸರಿಯಾದ ಸಲಹೆ ಮಾರ್ಗದರ್ಶನ ನೀಡುವೆ. ಕಾಫಿ ತೋಟಗಳಲ್ಲಿ ಮಣ್ಣಿನ ಆರೋಗ್ಯ ನಿರ್ವಹಣೆ, ಕೀಟ ಮತ್ತು ರೋಗಗಳ ಬಗ್ಗೆ ತಿಳುವಳಿಕೆ, ಮಣ್ಣಿನ ಸಂರಕ್ಷಣೆ, ತೇವಾಂಶ ರಕ್ಷಣೆ, ನೀರಾವರಿ ನಿರ್ವಹಣೆ ಸೇರಿದಂತೆ ಕಾಫಿ ಬೆಳೆಗಾರರು ಇಂಡಿಯಾ ಕಾಫಿ ಆ್ಯಪ್ಲಿ ನೋಂದಣಿ ಸೇರಿದಂತೆ ಮಾಹಿತಿನ ಪಡ್ಕೊಳ್ಳೋಕೆ. ಮಡಿಕೇರಿ ಅರೆಭಾಷಿಕ ಗೌಡ ಸ್ಪೋರ್ಟ್ಸ್ ಅಕಾಡೆಮಿನ ಕೂಡುಕೂಟಲಿ ಗೌಡ ಕ್ರೀಡಾ ಹಬ್ಬ ಇಂದಿನ ತಾರೀಕು 20ರವರೆಗೆ ಗಾಂಧಿ ಮೈದಾನದಲ್ಲಿ ಆಯೋಜನೆ ಮಾಡಲಾಗುತ್ತು. ಕೂಡಿಗೆ ಸೈನಿಕ ಶಾಲೆನ 10ನೇ ತರಗತಿ ವಿದ್ಯಾರ್ಥಿ ಅತುಲ್ ಕುಮಾರ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಲಿ ಆಯೋಜನೆ ಮಾಡುವ ಯುವ ವಿಜ್ಞಾನಿ ಕಾರ್ಬಾರಿಗೆ ಆಯ್ಕೆಯಾಗಿತ್ತು. ಮೇ ತಾರೀಕು 19ರಿಂದ ತಾರೀಕು 30ರವರೆಗೆ ಬೆಂಗಳೂರಿನ ಯುವ ರಾವ್ ಉಪಗ್ರಹ ಕೇಂದ್ರದಲ್ಲಿ ಈ ಜಂಬರ ನಡೆದಿದೆ. ಮಡಿಕೇರಿ ನಗರಸಭೆನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ತಾರೀಕು 28ರಂದು 11 ಗಂಟೆಗೆ ನಡೆದಿದೆ. ಅಂದೇ ಹೊತ್ತರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಾಮಪತ್ರ ಹಾಕಿಕೆ ಅವಕಾಶ ಉಂಟು ಮತ್ತು ಪರಿಶೀಲನೆ ಕೆಲಸ ನಡೆದಿದೆ. ವಾಪಸ್ ತಕಡಿಕ್ಕೂ ಸಮಯ ಕೊಟ್ಟವೆ. ಅದಾದ ಮೇಲೆ ಕೈ ಎತ್ತುವ ಮೂಲಕ ಆಯ್ಕೆ ಮಾಡುವೆ ತಿಳಿ ಚುನಾವಣಾಧಿಕಾರಿ ವಿನಾಯಕ ನರ್ವಾಡೆವು ಆದೇಶದಲ್ಲಿ ತಿಳಿಸಲು. ಮಡಿಕೇರಿ ಪ್ಯಾಟಲಿರುವ 100 ಸಂಖ್ಯಾಬಲ ಇರುವ ಮೆಟ್ರಿಕ್ ನಂತರದ ಗೋಡೆಗಳ ಹಾಸ್ಟೆಲ್ಗೆ ವಿದ್ಯಾರ್ಥಿಗಳ ವಾಸಕ್ಕೆ ಸರಿಯಾದ ಮೂಲಭೂತ ಸೌಕರ್ಯ ಇರುವ ನೀರಿನ ವ್ಯವಸ್ಥೆ, ವಿದ್ಯುತ್ ಸೇರಿದಂತೆ ಸರಿಯಾದ ಮೂಲಭೂತ ವ್ಯವಸ್ಥೆ ಇರುವ ಕಟ್ಟಡ ಬಾಡಿಗೆಗಿದ್ದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಕಲ್ಯಾಣ ಅಧಿಕಾರಿಯವರನ್ನ ಸಂಪರ್ಕಿಸಕ. ಬಲ್ಲಮಟ್ಟಿ ಪಂಚಾಯತಿನ ಪೇರೂರಿಯನ್ಸ್ ಕ್ಲಬ್ ವತಿಯಿಂದ 7ನೇ ವರ್ಷದ ಪುಕ್ಕಟ್ಟೆ ಬೇಸಿಗೆ ಹಾಕಿ ಶಿಬಿರನ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ರವೀಂದ್ರ ಉದ್ಘಾಟಿಸಿ ಮಾತನಾಡಿ, ಮನುಷ್ಯನ ಆರೋಗ್ಯ ಆಗಿರಕರೆ ಕ್ರೀಡೆ ಮುಖ್ಯ. ಅದೇ ಇಂದಿನ ಯುವ ಪೀಳಿಗೆ ಮಾರ್ಗದರ್ಶನ ನೀಡಿ ಸದೃಢ ಸಮಾಜ ನಿರ್ಮಿಸಿಕೆ ಶ್ರಮಿಸಕು. ಕ್ರೀಡೆಯಲ್ಲಿ ಶಿಸ್ತಿಂದ ಮುಂದೆ ಹೋದರೆ ಒಳ್ಳೆ ಆಟಗಾರರಾಗಿ ರಾಜ್ಯ ರಾಷ್ಟ್ರದಲ್ಲಿ ಕೂಡ ಹೆಸರನ್ನ ಪಡೆಯಕ್ಕಂತ ಹೇಳಿದರು. ಸಮರ್ಥ ಕನ್ನಡಿಗರು ಸಂಸ್ಥೆನ ಜಿಲ್ಲಾ ಪ್ರಧಾನ ಸಂಚಾಲಕಿ ಹಾಗೆ ಕೊಡಗು ಜಾನಪದ ಪರಿಷತ್ನ ನಿರ್ದೇಶಕಿಯಾಗಿರುವ ಕೆ ಜಯಲಕ್ಷ್ಮಿ ಅವರು ಹುಬ್ಬಳ್ಳಿನ ಉಮಾಶಂಕರ ಪ್ರತಿಷ್ಠಾನದಿಂದ ನೀಡುವ ಅತ್ಯುತ್ತಮ ಪುಸ್ತಕ ಪ್ರಶಸ್ತಿಗೆ ಮತ್ತೆ ವಸಂತ ಕಥಾ ಸಂಕಲನ ಆಯ್ಕೆಯಾಗಿತ್ತು. ಮೇ ತಿಂಗಳ ತಾರೀಕು 11ರಂದು ನಡೆಯುವ ವಾರ್ಷಿಕ ಸಮ್ಮೇಳನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡುವೆ. ಗೋಣಿಕೊಪ್ಪ ಮತ್ತೆ ಪೊನ್ನಂಪೇಟೆ ಠಾಣಾ ವ್ಯಾಪ್ತಿನ ಗ್ರಾಮಗಸ್ತು ಸದಸ್ಯರ ಸಭೆ ಪೊನ್ನಂಪೇಟೆ ರಾಮಕೃಷ್ಣ ಆಶ್ರಮದ ಸಭಾಬಾಡಲಿ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಈ ಸಭೆಯಲ್ಲಿ ಅವು ಮಾದಕ ದ್ರವ್ಯ ಗಾಡಿ ಓಡಿಸ್ಕೊಂಡು ತಕ್ಕಡುವ ಸುರಕ್ಷತೆಗ ಗ್ರಾಮ ಸುರಕ್ಷತೆ ಅಪರಾಧ ಗ್ರಾಮಗಳಲ್ಲಿ ಯಾವ ರೀತಿ ತಡೆಗಟ್ಟಕು ಹಂಗೆ ಹೆಂಗಸರ ಬಗ್ಗೆ ಸುರಕ್ಷತೆ ತಕ್ಕಣುವ ರೀತಿಗಳ ಬಗ್ಗೆ ಹಂಗೆ ಇನ್ನಿತರ ವಿಷಯಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿದವು. ಮಡಿಕೇರಿ ನಡೀತಿರುವ ಮುದ್ದಂಡ ಕಪ್ ಹಾಕಿ ಹಬ್ಬಲ್ಲಿ ತಾರೀಕು 20ರಂದು ತೆಂಗಿನಕಾಯಿಗೆ ಗುಂಡಿ ಹೊಡೆಯುವ ಪೈಪೋಟಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರಾರ್ಥ ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8 7 7 1 3 2 1 4 3. ಚೆಯ್ಯಂಡಾಣೆ ನರಿಯಂದಡ ಗ್ರಾಮ ಶ್ರೀ ಭಗವತಿ ವಿಷ್ಣುಮೂರ್ತಿ ಮತ್ತು ಕ್ಷೇತ್ರಪಾಲ ದೇವಸ್ಥಾನದ ವಾರ್ಷಿಕ ಉತ್ಸವ ಆರಂಭಗೊಂಡಿದ್ದು ಇದೇ 21ರವರೆಗೆ ನಡೆಯಲಿದೆ. ಆ ಪ್ರಯುಕ್ತ ನಾಳೆ ಶನಿವಾರ ಬೆಳಿಗ್ಗೆ 10:30 ಗಂಟೆಗೆ ಎತ್ತು ಪೋರಾಟ, ಅಲಂಕಾರ ಪೂಜೆ, ಮಧ್ಯಾಹ್ನ ಮಹಾಪೂಜೆ, ಅನ್ನ ಸಂತರ್ಪಣೆ, ಸಂಜೆ 4 ಗಂಟೆಗೆ ಶ್ರೀ ಭಗವತಿ ದೇವರ ಅವಭೃತ ಸ್ನಾನ, ಸಂಜೆ 6 ಗಂಟೆಗೆ ದೇವರ ನೃತ್ಯ, ವಸಂತ ಪೂಜೆ, ಮಹಾಪೂಜೆ, ರಾತ್ರಿ ಅನ್ನ ಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಹೆಬ್ಬಟಗೇರಿದ ಜಾಂಗೇರಿ ಪೈಸರೆ ಟಿಪ್ಪುನ ಶ್ರೀ ಸ್ವಾಮಿ ಕೊರಗಜ್ಜ ದೇವಸ್ಥಾನಡು ವರ್ಷಂ ಪ್ರತಿ ನಡ್ಪುನಂಚಿನ ವರ್ಷೋದಿ ಬೊಕ ಪರಕೆ ಕೋಲ ಒಂದುವೆ ಏಪ್ರಿಲ್ 20ನೇ ತಾರೀಕಿಗೆ ನಡ್ಪುಂಡು. ಆಸರುವಾದ April 17 ಶುಕ್ರವಾರ ಬುಲ್ಪುಗು 7 ಗಂಟೆಗೆ ಗಣಪತಿ ಹೋಮ, 20ನೇ ತಾರೀಕು ಆಯ್ತವಾರ ಭಂಡಾರ ದಿಪ್ಪುನು ಬುಲ್ಪುಗು 10ರ ಗಂಟೆಗೂ ದೈವ ಕೋಲ, ಬೊಕ ಮಧ್ಯಾಹ್ನ 14:30 ಗಂಟೆಗೂ ದಾನೂಟು ಶ್ರೇಷ್ಠ ವೈನ ಅನ್ನದಾನ ಉಂಡು. ಮಾಂತ ಭಕ್ತರೆಲ್ಲ ಬತ್ತದು ದೈವದ ಗಂಧ ಪ್ರಸಾದ ಸ್ವೀಕರಿಸೋಡೊಂದು ಆಡಳಿತ ಮಂಡಳಿದ ಪರವಾದ ಸೋಮಯ್ಯ ಬೊಕ ಕುಟುಂಬಸ್ಥರು ಕೇಳೊಂದೇನೆ. ಬುಳಿಯಾ ಗೋಲ್ಡನ್ ಡೈಮಂಡ್ಸ್ 80 ವರ್ಷಗಳ ಪರಂಪರೆ ಈಗ ಇನ್ನಷ್ಟು ಹೊಸತನದೊಂದಿಗೆ, ಮತ್ತಷ್ಟು ಯುನಿಕ್ ಡಿಸೈನ್ಸ್ಗಳೊಂದಿಗೆ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಲ್ಡ್ ರಸ್ತೆ, ಪುತ್ತೂರು. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿಲಾಸಪೇಟೆ. ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿ ಅವರಿಗೆ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ ಗಳು ಹಾಗೂ ಕೆರೆಗಳನ್ನ ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ಥ್ ಮೂವರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷೀನ್ಸ್ ಅವ್ರ ಹತ್ರ ಇದೆ, ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ಥ್ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449613364. ಅಮ್ಮತ್ತಿ ಟೌನಲ್ಲು ವಾಸವುಳ್ಳ ಶ್ರೀ ಕುಟ್ಟಂಡ ಅಯ್ಯಪ್ಪ ಬೋಜಿ ರುಕ್ಮಿಣಿ ದಂಪತಿಯ ಅಮೆರಿಕದಲ್ಲಿ ಚಾಕ್ರಿಲುಳ್ಳ ಮೋಮು ಆಕಾಶ್ ಗಣಪತಿ ಐಂಡಲ್ಲಿ ಪೋಯಿಂಡ್ ಇಂಗಡ ಪ್ರಯಾಣ ಸುಖಕರವಾಯ್ತೀರಡಂದು ಕಾವಡಿ ಗ್ರಾಮ ಶ್ರೀ ಕಾವಡಿ ಚಂದ ನಾಚಪ್ಪ ನಾಚು ಐಂಗ ನಲ್ಲಾಮೆ ಬೈದಿದ್ದ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಅರಮೇರಿ ಗ್ರಾಮ ಬೆಪ್ಪುನಾಡು ಶ್ರೀ ಭಗವತಿ ದೇವಡ ಕಾಲ್ತರ ನಮ್ಮೆ ಇದೇ 19ರಂಗ ಚೆನೆಯ ಚೇಂಜ 21ನೇ ತಾರೀಕು ತಿಂಗಳಾಚೆ ಕೆತ್ತನೆ ನಡಪ. ಭಕ್ತಾದಿ ಎಲ್ಲ ಬಂತು ದೇವಡ ಆಶ್ರೋದ ಪಡೆದು ತಕ್ಕಂಗ ಪಿಂಜ ಆಡಳಿತ ಮಂಡಳಿರ ಪರವಾಯ್ತು ಅರಮೇರಿ ಪಾಲೆಕಂಡ ರತ್ನಾಕರುಂಬಯ್ಯ ಹಿಂಗ ಕಟ್ಟಣಿತ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ? ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ. ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ವ್ಯಾಲಿ, ಮಡಿಕೇರಿ. ಫೋನ್ 22 5571. ಕಳೆದ 18 ವರ್ಷಗಳಿಂದ ಉತ್ತಮ ಫಲಿತಾಂಶ ನೀಡುತ್ತಿರುವ ಗೋಣಿಕೊಪ್ಪದ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಎಲ್ಲ ಮೂಲಭೂತ ಸೌಲಭ್ಯ, ಕಲಿಕೆಗೆ ಪೂರಕ ವಾತಾವರಣ, ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. ನೀಟ್, ಸಿಇಟಿ, ಜೆಇಇ, ಎನ್ಡಿಎ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಥಮ ಪಿಯುಸಿಯಿಂದಲೇ ಕೋಚಿಂಗ್ ನೀಡಲಾಗುವುದು. ಅಮ್ಮತ್ತಿ, ಶ್ರೀಮಂಗಲ, ಪಾಲಿಬೆಟ್ಟ, ಸಿದ್ದಾಪುರ, ವಿರಾಜಪೇಟೆ, ಬಾಳೆಲೆ ಭಾಗಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿದೆ. ಜಿಲ್ಲೆಗೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. 90%ಕ್ಕಿಂತ ಹೆಚ್ಚು ಗುಣಮಾನಾಂಕ ಪಡೆದ ವಿದ್ಯಾರ್ಥಿಗಳಿಗೆ ಅತ್ಯಾಕರ್ಷಕ ವಿದ್ಯಾರ್ಥಿ ವೇತನದ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗೆ ಇಂದೇ ಕಾಲೇಜಿಗೆ ಭೇಟಿ ನೀಡಿ. ನಮ್ಮ ದೂರವಾಣಿ ಸಂಖ್ಯೆ 08274298333. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಲು ಮಂಡುವಂಡ ಹರ್ಷಿತ್ ಪನ್ನಪ್ಪ. ಮುದ್ದಂಡ ಅವಕಾರ ಪಶುಪಾಲನಾ ಪಿಂಜ ಪಶುವೈದ್ಯಕೀಯ ಸೇವಾ ಇಲಾಖೆ ಕೂಡುಕೂಟತ್ತು ನಿನ್ನಂದು ನಗರ ಹತ್ರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಪರಮರ ಪಕ್ಕ ಚಾಕನ ಇಡ ಪ್ರದರ್ಶನ ನಡೆದತ್ತು. ಮಡಿಕೇರಿ ಕೂಡ್ನಕ್ಕೆ ಅಮ್ಮತ್ತಿ ಗೋಣಿಕೊಪ್ಪ ಕುಶಾಲ್ ನಗರ ಪಿಂಜ ಬೋರೆ ಬೋರೆ ಜಾಗತಿಂಜ ಸುಮಾರು ಜನ ತಂಗಳ ಚಾಕನಾಯರ ಕೂಡ ಪ್ರದರ್ಶನತ್ಲು ಕೂಡಿಯಾಡ್ಚಿ. ಸುಮಾರು 17 ತಳಿರ 35 ಅಂಗುವರ ನಾಯಿಯ ಇಂಜತ್ತು ಇಂಗಡ ಗುಣ ನಡತೆ ವಿಶೇಷತೆ ರಮೀದ ಇಲಾಖೆ ಪೆರಿಯ ಅಧಿಕಾರಿಯ ಅಗತ್ಯ ಮಾಹಿತಿನ ಅಲ್ಲಿ ಅಲ್ಲಿ ಕೂಡಿಯಾಡತಿಂಜ ಅರಿವಿಕೆ ಮಾಡಿಕೊಡ್ತತ್ತು. ಚಾಕನಾಯಿ ಪ್ರದರ್ಶನತ್ರ ಮೊಳಿಯುಡೋ ಕಾರ್ಬಾರ್ ನಡೆತಿತ್ತು. ತಕ್ಕಬಾರ್ದ ಅಖಿಲ ಕೊಡವ ಸಮಾಜ ಹತ್ರ ಅಧ್ಯಕ್ಷ ಪರದಂಡ ಸುಬ್ರಹ್ಮಣ್ಯಂಗ ನಂಬಿಕೆ ಅರ್ಹ ಅನಂತ ಚಾಕು ಪ್ರಾಣಿಯಡಲ್ಲಿ ನಾಯಿ ಆದ್ಯ ಸ್ಥಾನ ಪಡೆದಿತ್ತು. ಮನೆಯಲ್ಲೂ ಪ್ರಾಣಿಗಳ ಚಾಕುವನಗೊಂಡು ನಿಷ್ಕಲ್ಮಶಾನ ಪ್ರೀತಿ ಬೊಳೆಯೋ ಎಲ್ಲರೂ ಪ್ರಾಣಿಗಳ ನಲ್ಲ ರೀತಿಯಲ್ಲಿ ಪೋಷಣೆ ಮಾಡೋಂಡು ಈಡ ಮೂಲಕ ಒತ್ತಡತ್ನ ಮರ್ಕೊಲೊಂದು ಅವು ಅಣ್ಣುಚಿ.